ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ ಈ ಕುರಿತು ಬಂಟ್ವಾಳ ತಾಲೂಕಿನ ನರಿಂಗಾನದ ಡಾಕ್ಟರ್ ದಿವ್ಯಾ ದೋಸಮನೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರ ಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-4-24-8. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆಯೇ? ವಿದೇಶದಲ್ಲಿ ಉದ್ಯೋಗ ಗಳಿಸುವ ಕನಸಿದೆಯೇ? ವೈದ್ಯಕೀಯ ರಂಗದ ಉದ್ಯೋಗ ಬೇಕೇ? ಹಾಗಾದರೆ ತಡ ಮಾಡಬೇಡಿ. SSLC ಮತ್ತು PUC ಆದ ನಂತರ ಮುಂದೇನು? ಇಲ್ಲಿದೆ ಅವಕಾಶ. ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಅಫ್ಥಾಲ್ಮಿಕ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ ಟೆಕ್ನಾಲಜಿ. ವಿದ್ಯಾರ್ಹತೆ SSLC 3 ವರ್ಷಗಳ ಕಾಲಾವಧಿ, PUC ಸೈನ್ಸ್ 2 ವರ್ಷಗಳ ಕಾಲಾವಧಿ. ಸಂಪರ್ಕಿಸಿರಿ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಮಂಗಳ ಕ್ಯಾಂಪಸ್, ವಿದ್ಯಾನಗರ, ನೀರು ಮಾರ್ಗ ರಸ್ತೆ, ಮಂಗಳೂರು. ಫೋನ್ 2277-2277-2277-2276. ಎಸ್ಟಿಡಿ ಸಂಖ್ಯೆ 0824. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, CSE ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಐ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. Lightning strikes can cause serious injuries or even death. If you come across a lightning struck victim, call an ambulance immediately. It is safe to touch the victim. The body does not retain an electrical charge. Giving first aid while waiting for professional medical attention can save the victim's life. But if you are at risk from ongoing lightning, wait until danger has passed or move victim to a safer place if possible. If the person is unresponsive, he or she may have had a heart attack. Check for breathing and pulse and begin CPR. Keep CPR cycles going until further help arrives. If the victim is conscious but disoriented, lay them down with head lower than torso and legs. Learning CPR and first aid can be pivotal in an emergency situation. Be smart, be prepared. Issued in public interest by NDMA and IIPHG. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಇದೀಗ ಕೇಳಿ ನಮ್ಮ ಆಹಾರ ನಮ್ಮ ಆರೋಗ್ಯ. ಬಂಟ್ವಾಳ ತಾಲೂಕಿನ ನರಿಂಗಾನದ ಡಾಕ್ಟರ್ ದಿವ್ಯಾ ದೋಸೆಮನೆ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ದಿವ್ಯಾ ದೋಸೆಮನೆಯವರೇ ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ನಾವು ಏನು ಆಹಾರವನ್ನ ಸೇವಿಸ್ತೇವೋ ಅದರ ಮೇಲೆ ನಮ್ಮ ಆರೋಗ್ಯವು ಕೂಡ ಅವಲಂಬಿತವಾಗಿದೆ ಎನ್ನುವಂತ ಒಂದು ಮಾತನ್ನು ನಾವು ಕೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಆಹಾರ ನಮ್ಮ ಕೈಯಲ್ಲಿದೆ ಎನ್ನುವಂತ ಒಂದು ಮಾತು, ಈ ಮಾತನ್ನ ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಇದು 100ಕ್ಕೆ 100 ಸತ್ಯವಾದಂತಹ ಮಾತು. ಯಾಕೆಂದರೆ ನಮ್ಮ ಆಹಾರ ನಾವು ಯಾವ ರೀತಿಯಾಗಿ ಅದನ್ನು ಸೇವಿಸುತ್ತೇವೆ ಅದರ ಮೇಲೆ ಸಂಪೂರ್ಣವಾಗಿ ನಮ್ಮ ಆರೋಗ್ಯ ಅದರ ಮೇಲೆ ಅವಲಂಬಿತವಾಗಿದೆ. ಯಾಕೆ ಅಂತಂದ್ರೆ ನಾವು ಅನ್ಕೊಳ್ತೇವೆ ತುಂಬಾ ಸಲ ನಾವು ತಿನ್ನುವಂತ ಆಹಾರದಲ್ಲಿ ಏನು ಮಹಾ ಆಗ್ಲಿಕ್ಕಿದೆ ಈ ತರ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ನಮ್ಮ ದೇಹದ ಬೆಳವಣಿಗೆಯಿಂದ ಹಿಡಿದು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಏರುಪೇರು ಉಂಟಾಗಲಿ, ಸಾಮಾನ್ಯವಾಗಿ ಒಂದು ಶೀತ ಬಾಧೆ ಇಂತಹ ಒಂದು ಸಣ್ಣ ಇದರಿಂದ ಹಿಡಿದು ಒಂದು ಗಾಯ ಆದ್ರೆ ಅದು ಗುಣ ಆಗಬೇಕು ಅಂತ ಆದ್ರೂ ಕೂಡ ನಾವು ತಿನ್ನುವಂತಹ ಆಹಾರ ಅತ್ಯಂತ ಅಗತ್ಯ. ಅದು ಹೇಗೆ ಅಂತ ನಾನು ಮುಂದೆ ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಕೂಡ ನಾವು ತಿನ್ನುವಂತಹ ಆಹಾರ ಅತ್ಯಂತ ಅಗತ್ಯ. ದಿವ್ಯವರೇ, ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಆಹಾರ ಅಂದ್ರೆ ಅದರಲ್ಲಿ ಏನ್ ಇರಬೇಕು ಅಂತ, ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ನಾವು ಆಹಾರ ಅಂತ ನಾವು ಕನ್ಸಿಡರ್ ಮಾಡುವುದಿಲ್ಲ. ಆಹಾರದಲ್ಲಿ ಒಂದು ರೀತಿಯ ಪೋಷಕಾಂಶ ಭರಿತವಾದಂತಹ ಆಹಾರ ಅಂದ್ರೆ ಏನಿದು? ನಾವು ತಿನ್ನುವಂತಹ ಆಹಾರದಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯಂತಹ ಪೋಷಕಾಂಶಗಳಿರುತ್ತವೆ. ಉದಾಹರಣೆಗೆ ಶಕ್ತಿಯನ್ನು ಕೊಡುವಂತಹ ಆಹಾರಗಳು, ಇದನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ, ಅಥವಾ ಶರ್ಕರಯುಕ್ತ ಆಹಾರ. ನಾವು ತಿನ್ನುವಂತಹ ಧಾನ್ಯಗಳಾಗಿರ್ಲಿ ಅಥವಾ ಧಾನ್ಯಗಳಿಂದ ತಯಾರಿಸುವಂತಹ ವಿಧ ವಿಧವಾದ ಆಹಾರಗಳು, ಅಕ್ಕಿ ಇಲ್ಲ ಗೋಧಿ ಇಂತಹ ಆಹಾರಗಳು, ಇದು ಮುಖ್ಯವಾಗಿ ನಮ್ಮ ಶರೀರಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುವಂತಹ ಒಂದು ರೀತಿಯ ಆಹಾರಗಳು. ಇದು ಒಂದು ರೀತಿಯಂತಹ ಪೋಷಕಾಂಶ. ಮತ್ತೆ ಬರುವಂತಹ ಆಹಾರ ಅಂದ್ರೆ ಪ್ರೋಟೀನ್ ಯುಕ್ತ ಆಹಾರ, ಇದು ಬೆಳವಣಿಗೆಗೆ ಇನ್ನು ಮಾಂಸಖಂಡಗಳು ಬಲಯುತವಾಗಲು ಈ ತರ ಬೆಳವಣಿಗೆಗೆ, ಅಥವಾ ಯಾವುದೇ ಒಂದು ಗಾಯ ಆಯಿತು ಇಲ್ಲ ಈ ತರ ತೊಂದರೆಗಳಾದಾಗ ಅದು ಬೇಗ ಬೇಗ ಗುಣಪಡಿಸಲು ಇದಕ್ಕೆ ಬೇಕಾದಂತಹ ಒಂದು ಪೋಷಕಾಂಶ ಅಂದ್ರೆ ಪ್ರೋಟೀನ್. ಇದು ಇರುವಂತಹ ಆಹಾರಗಳು ಬೇಳೆಕಾಳುಗಳಿರ್ಬೋದು, ಹಾಲಿನ ಉತ್ಪನ್ನಗಳಿರ್ಬೋದು, ಮೊಟ್ಟೆ ಮಾಂಸ ಇಂತಹ ಆಹಾರಗಳಲ್ಲಿ ಪ್ರೋಟೀನ್ ಅಂಶ ಇದೆ. ಅದು ಬೇಳೆಕಾಳುಗಳಲ್ಲೂ ಮೊಳಕೆ ಬರಿಸಿದಂತಹ ಕಾಳುಗಳಲ್ಲಿ ಇನ್ನೂ ಜಾಸ್ತಿಯಾಗಿ ಕಾಣಸಿಗುತ್ತದೆ. ಇನ್ನು ಬರುವಂತಹ ಅಂಶ ಅಂದ್ರೆ ಕೊಬ್ಬಿನ ಅಂಶ. ಕೊಬ್ಬಿನ ಅಂಶ ಶಕ್ತಿಯ ಜೊತೆಗೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಂತಹ ಕಾರ್ಯನಿರ್ವಹಣೆಗೆ ಅತ್ಯಂತ ಅಗತ್ಯ. ನಾವೀಗ ಕೇಳಿರ್ಬೋದು ಹಾರ್ಮೋನುಗಳು ಇದೆ ದೇಹದಲ್ಲಿ, ಅಥವಾ ಈ ಹಾರ್ಮೋನುಗಳು ಕೆಲವೊಂದು ಹಾರ್ಮೋನುಗಳು ಉತ್ಪತ್ತಿ ಆಗಬೇಕು, ಇಲ್ಲ ನಾವು ಸೇವಿಸುವಂತಹ ಆಹಾರದಲ್ಲಿ ಇರುವ ಬೇರೆ ಪೋಷಕಾಂಶಗಳು ದೇಹಕ್ಕೆ ಸೇರಿಕೊಳ್ಬೇಕು, ಇಂಥದ್ದಕ್ಕೆಲ್ಲ ಕೊಬ್ಬಿನಾಂಶ ಅಗತ್ಯ. ಆ ಕೊಬ್ಬಿನಾಂಶದಲ್ಲೂ ಒಳ್ಳೆಯ ಕೊಬ್ಬಿನಾಂಶ ಕೆಟ್ಟ ಕೊಬ್ಬಿನಾಂಶ ಅಂತ ಇದೆ. ಅದರಲ್ಲಿ ಒಳ್ಳೆಯ ಕೊಬ್ಬಿನಾಂಶಗಳು ಇರುವಂತಹ ಆಹಾರವನ್ನು ನಾವು ಸೇವಿಸಬೇಕು. ವಿವಿಧ ರೀತಿಯ ಬೀಜಗಳಲ್ಲಿ ಎಣ್ಣೆ ಮತ್ತೆ ತುಪ್ಪ ಇರ್ಬೋದು, ಬೆಣ್ಣೆ, ಹಾಲಿನ ಉತ್ಪನ್ನಗಳಲ್ಲಿ ಕೂಡ ಈ ಕೊಬ್ಬಿನಾಂಶ ಕಾಣಸಿಗ್ತದೆ. ಮತ್ತೆ ಬರುವಂತದ್ದು ವಿಟಮಿನ್. ನಾವು ಕೇಳಿರ್ಬೋದು ವಿಟಮಿನ್ಗಳು ಸಾಮಾನ್ಯವಾಗಿ ಕೇಳಿರ್ತೇವೆ ಈ ಒಂದು ಶಬ್ದ. ಹೌದು, ಇದು ಕೂಡ ನಮ್ಮ ಎಲ್ಲಾ ರೀತಿಯ ಕಾರ್ಯಚಟುವಟಿಕೆಗಳಿಗೆ ದೇಹದಲ್ಲಿ ನಡೆಯುವಂತದ್ದು ಇದಕ್ಕೆ ಅತ್ಯಂತ ಅಗತ್ಯ. ಮುಖ್ಯವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಇದನ್ನು ಹೆಚ್ಚಿಸ್ತದೆ. ಬೇರೆ ಬೇರೆ ರೀತಿಯ ವಿಟಮಿನ್ಗಳಿವೆ, ಅದರಲ್ಲಿ ಒಂದು ಗುಂಪಿಗೆ ಸೇರಿದಂತಹ ವಿಟಮಿನ್ಗಳು ದೇಹಕ್ಕೆ ಸೇರ್ಕೊಳ್ಬೇಕು, ಅದು ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಕೊಬ್ಬಿನ ಅಂಶ ಅತಿ ಅಗತ್ಯ. ಕೊಬ್ಬಿನ ಅಂಶದಿಂದ ದೇಹಕ್ಕೆ ಸೇರಿಕೊಳ್ಳುವಂತಹ ವಿಟಮಿನ್ಗಳು ಒಂದು ಗುಂಪು. ಇನ್ನು ನೀರಿನ ಅಂಶದಲ್ಲಿ, ನೀರಿನಲ್ಲೇ ಕರಗಿ ನೀರಿನ ಸಹಾಯದಿಂದ ಅದು ದೇಹಕ್ಕೆ ಸೇರಿಕೊಳ್ಳುವಂತದ್ದು ಇನ್ನೊಂದು ಗುಂಪಿನ ವಿಟಮಿನ್ಗಳು. ಮತ್ತೆ ಖನಿಜಾಂಶಗಳು, ಖನಿಜಾಂಶ ಲವಣಾಂಶ ಇದು ಕೂಡ ಎಲ್ಲಾ ರೀತಿಯ ಕಾರ್ಯ ನಿರ್ವಹಣೆಗೆ ಅತ್ಯಂತ ಅಗತ್ಯ. ಈ ವಿಟಮಿನ್ ಖನಿಜಾಂಶಗಳು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಈ ವಿಟಮಿನ್ ಮತ್ತೆ ಖನಿಜಾಂಶಗಳು ನಮ್ಗೆ ತಾಜಾ ಹಣ್ಣು ತರಕಾರಿಗಳು ಸೊಪ್ಪುಗಳು ಇಂತಹದ್ದನ್ನು ಸೇವಿಸಿದಾಗ ದೇಹಕ್ಕೆ ಸಿಗುತ್ತದೆ. ಇದರ ಜೊತೆಗೆ ಅತೀ ಮುಖ್ಯವಾದದ್ದು ನೀರು ಮತ್ತೆ ನಾರಿನಾಂಶ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಬೇಕಾದ್ದು. ಈಗ ನೀವು ಹೇಳಿರುವಂತಹದ್ದು ಈ ಕಾರ್ಬೋಹೈಡ್ರೇಟ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಅಥವಾ ಕೊಬ್ಬಿನ ಅಂಶ ಆಗ್ಬಹುದು, ಅಥವಾ ಲವಣಾಂಶಗಳಾಗ್ಬೋದು, ವಿಟಮಿನ್ಸ್ಗಳಾಗ್ಬೋದು, ಇವೆಲ್ಲದರ ಒಂದು ಸಮತೋಲಿತವಾದಂತಹ ಒಂದು ಆಹಾರ ಅಂದ್ರೆ ಏನು? ಸಮತೋಲಿತ ಆಹಾರ ಅಂದ್ರೆ ಏನು? ಸಮತೋಲಿತ ಆಹಾರ ಅಂದ್ರೆ ಪ್ರತಿ ಒಂದು ವಯೋಮಾನದವರಿಗೆ ಅದು ಬೇರೆ ಬೇರೆ ರೀತಿಯಾಗಿ ಬದಲಾಗುತ್ತಾ ಹೋಗ್ತದೆ. ಈಗ ಬೆಳೆಯುವ ಮಕ್ಕಳಲ್ಲಿ ಅವರ ಚಟುವಟಿಕೆ ತುಂಬಾ ಇರುತ್ತದೆ, ಆಮೇಲೆ ಮಾಂಸಖಂಡಗಳು ಎಲ್ಲ ಬೆಳವಣಿಗೆ ಆಗ್ತಾ ಹೋಗ್ಬೇಕಾಗ್ತದೆ. ಆಗ ಅವರಿಗೆ ಶಕ್ತಿಯನ್ನು ಕೊಡುವಂತಹ ಆಹಾರಗಳು ಮತ್ತೆ ಪ್ರೋಟೀನಿನ ಅಂಶ ಇರುವಂತಹ ಆಹಾರದ ಪ್ರಮಾಣ ಅವರ ಆಹಾರದಲ್ಲಿ ಅದು ಸ್ವಲ್ಪ ಜಾಸ್ತಿ ಇರಬೇಕಾಗ್ತದೆ. ಇನ್ನು ಬೆಳವಣಿಗೆ ಆದ ನಂತರ ಆ ಒಂದು ಇದರಲ್ಲಿ ನಮ್ಮ ಚಟುವಟಿಕೆಯ ಮೇಲೆ ಅಂತಹ ಒಂದು ಆಹಾರದ ಸಮತೋಲನವನ್ನು ನಾವು ಬದಲಿಸುತ್ತಾ ಹೋಗಬೇಕಾಗ್ತದೆ. ಈಗ ಜಾಸ್ತಿ ಚಟುವಟಿಕೆ ಇರುವಂತಹ ಒಂದು ವಯಸ್ಕ ವ್ಯಕ್ತಿಗೆ ಶಕ್ತಿಯನ್ನು ಕೊಡುವಂತಹ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಪ್ರಮಾಣ ಜಾಸ್ತಿ ಇರಬೇಕಾಗ್ತದೆ, ಅದರ ಜೊತೆಗೆ ಪ್ರೋಟೀನಿನ ಅಂಶ ಇರುವಂತದ್ದು. ನಂತರ ಕಡಿಮೆ ಮಾಡಬೇಕಂತದ್ದು ಕೊಬ್ಬಿನ ಅಂಶ ಇರುವಂತಹ ಆಹಾರ ಈ ತರ ಅದನ್ನು ನಾವು ಅದರ ಪ್ರಮಾಣವನ್ನು ಬದಲಿಸುತ್ತಾ ಹೋಗ್ಬೇಕಾಗ್ತದೆ. ಈಗ ಏನಾಗ್ತದೆ ಅಂದ್ರೆ ಕುಳಿತುಕೊಂಡು ಮಾಡುವಂತಹ ಕೆಲಸ ಜಾಸ್ತಿ ಇರುವ ವ್ಯಕ್ತಿಯು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಅಂದ್ರೆ ಶಕ್ತಿಯನ್ನು ಕೊಡುವಂತಹ ಆಹಾರವನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದ್ರೆ ಅಷ್ಟೊಂದು ಶಕ್ತಿ ದೇಹದಲ್ಲಿ ಖರ್ಚು ಆಗುವುದಿಲ್ಲ, ಆಗ ಅದು ಶೇಖರಿಸುತ್ತಾ ಹೋಗ್ತಾ ಬರ್ತದೆ. ಆಗ ಈ ತೂಕದ ಸಮಸ್ಯೆ ಇಂತಹ ಒಂದು ತೊಂದರೆಗಳು ಕಾಣಸಿಗುತ್ತದೆ. ಈ ತರ ಆಗೋದ್ರಿಂದ ಆಗ ಒಂದು ಸಮತೋಲನ ತಪ್ಪಿ ಹೋಗ್ತದೆ. ಅದಕ್ಕೆ ನಮ್ಮ ಚಟುವಟಿಕೆಯನ್ನು ಹೊಂದಿಕೊಂಡು ವಯಸ್ಸಿಗೆ ಅನುಗುಣವಾಗಿ ಈ ಆಹಾರದ ಸಮತೋಲನವನ್ನು ಬದಲಿಸುತ್ತಾ ಹೋಗ್ಬೇಕಾಗ್ತದೆ. ಆಮೇಲೆ ಈಗ ಕೆಲವರಿಗೆ ಸಿಹಿ ಇಷ್ಟ ಅಂತ ಹೇಳುವವರು ಇರ್ಬೋದು, ಕೆಲವರಿಗೆ ಖಾರದ ಪದಾರ್ಥಗಳು ಅಂದ್ರೆ ಇಷ್ಟ, ಕೆಲವರಿಗೆ ಕರಿದ ಇಂತಹ ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆ ತಿಂಡಿಗಳು ಅಂದ್ರೆ ಬಹಳ ಇಷ್ಟ ಅಂತ ಹೇಳಿ, ಇಷ್ಟಪಟ್ಟು ಹೆಚ್ಚು ತಿಂದ್ರೆ ಏನು ಅಪಾಯ ಇದೆ? ಇಷ್ಟಪಟ್ಟು ಹೆಚ್ಚು ತಿಂದ್ರೆ ಈ ನಾವೀಗ ಮಾತಾಡಿದಂತಹ ಒಂದು ಸಮತೋಲನ ಏನಿದೆ ಅದು ತಪ್ಪಿ ಹೋಗ್ತದೆ. ಒಂದು ಎರಡು ದಿನ ಹೀಗೆ ಯಾವತ್ತಾದ್ರೂ ಒಂದು ದಿನ ತಿನ್ನುವುದಕ್ಕೂ ಇಷ್ಟ ಅಂತ ಅದನ್ನೇ ಜಾಸ್ತಿ ತಿನ್ನುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ಈಗ ಕರಿದ ಪದಾರ್ಥಗಳಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ, ಕೊಬ್ಬಿನಾಂಶದೊಂದಿಗೆ ಅದರಲ್ಲಿ ಶಕ್ತಿಯನ್ನು ಕೊಬ್ಬಿನಾಂಶವು ಕೂಡ ಶಕ್ತಿಯನ್ನು ಕೊಡುತ್ತದೆ ದೇಹಕ್ಕೆ. ಇದು ಜಾಸ್ತಿ ಆದಷ್ಟು ಜಾಸ್ತಿ ಆಗ್ತಾ ಹೋದ ಹಾಗೆ ಅದು ದೇಹದಲ್ಲಿ ಅಷ್ಟು ಉಪಯೋಗಕ್ಕೆ ಒಳಪಡುವುದಿಲ್ಲ, ಶೇಖರಣೆ ಆಗ್ತಾ ಹೋಗ್ತದೆ ದೇಹದಲ್ಲಿ. ಹೀಗೆ ಶೇಖರಣೆ ಆದಾಗ ಪ್ರಥಮವಾಗಿ ಕಾಣಿಸಿಕೊಳ್ಳುವಂತದ್ದು ಅತಿಯಾದ ತೂಕ ಒಂದು, ಆಮೇಲೆ ಕೊಬ್ಬಿನ ಅಂಶ. ಈಗ ಕರಿದ ತಿಂಡಿ ತಿಂತಾ ಹೋಗ್ತಾರೆ ಅದರಲ್ಲಿ ಕೊಬ್ಬಿನಾಂಶ ಇರ್ತದೆ, ಅದರಲ್ಲಿ ಕೊಬ್ಬಿನಾಂಶದಲ್ಲೂ ಒಳ್ಳೆಯ ಕೊಬ್ಬಿನಾಂಶ ಕೆಟ್ಟ ಕೊಬ್ಬಿನಾಂಶ ಇದೆ ಅಂತ ನಾನು ಆಗ್ಲೇ ಹೇಳಿದೆ. ಈ ಕೆಟ್ಟ ಕೊಬ್ಬಿನಾಂಶ ಇರುವಂತದ್ದು ದೇಹದಲ್ಲಿ ಶೇಖರಣೆ ಆಗ್ತಾ ಹೋದಾಗ ಮುಂದೊಂದು ದಿನ ಇದು ನಮ್ಮ ರಕ್ತ ನಾಳಗಳಲ್ಲಿ ಕಟ್ಟಿಕೊಳ್ತಾ ಹೋಗ್ತದೆ, ಆಗ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಅದು ಒಂದು ಮುಖ್ಯ ಕಾರಣ. ಈ ಆಹಾರದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಶೇಖರಣೆಯಾಗಿ ದೇಹದಲ್ಲಿ ಶೇಖರಣೆಯಾಗಿ ಕೊನೆಗೆ ಅದು ನಮ್ಮ ರಕ್ತನಾಳಗಳಲ್ಲಿ ಯಾವಾಗ ಕಟ್ಟಿಕೊಳ್ತಾ ಬರ್ತದೆ ಆಗ ರಕ್ತವು ಸರಿಯಾಗಿ ರಕ್ತ ಸಂಚಲನ ದೇಹದಲ್ಲಿ ಸರಿಯಾಗಿ ಆಗುದಿಲ್ಲ. ಕೆಲವೊಂದು ಭಾಗಗಳಲ್ಲಿ ಅದು ತುಂಬಾ ರಕ್ತನಾಳಗಳು ಸಣ್ಣದಾಗ್ತಾ ಬರ್ತವೆ ಒಳಗಡೆ ಕೊಬ್ಬಿನಾಂಶ ಶೇಖರಣೆ ಆದಾಗ, ಆಗ ಹೃದಯ ಸಂಬಂಧಿ ಕಾಯಿಲೆಗಳು ನಮ್ಗೆ ಕಾಣಿಸಿಕೊಳ್ತದೆ. ಇನ್ನು ಸಿಹಿಯ ಅಂಶ ಜಾಸ್ತಿ ತಿನ್ನುವುದರಿಂದಲೂ ಹಾಗೆ ಸಿಹಿ ಇಷ್ಟ ಅಂತ ಇಷ್ಟಪಟ್ಟು ತಿಂತಾರೆ, ತುಂಬಾ ಸಿಹಿ ಎಲ್ಲಾದ್ರಲ್ಲೂ ಸಿಹಿ ಅಂಶವನ್ನು ಅಳವಡಿಸಿಕೊಂಡು ಹೋಗ್ತಾರೆ. ಈಗ ಒಂದು ಚಹಾ ಕುಡಿಯುವ ಚಹಾದಲ್ಲಿ ಕೂಡ ಒಂದು ಚಮಚ ಸಕ್ಕರೆ ಬದಲು ನನ್ಗೆ ಸಿಹಿ ಇಷ್ಟ ಅಂತ ಜಾಸ್ತಿ ಹಾಕ್ತಾ ಅದು ಹಾಗೆ ಸೇವಿಸ್ತಾ ಹೋದಾಗ ಸಕ್ಕರೆಯಿಂದ ಮೊದಲು ಬರುವಂತದ್ದು ದೇಹಕ್ಕೆ ಶಕ್ತಿ, ಅದು ಅತ್ಯಂತ ವೇಗವಾಗಿ ರಕ್ತದಲ್ಲಿ ಸೇರಿಕೊಳ್ತದೆ. ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಇರ್ತದೆ, ಅಷ್ಟೊಂದು ಸಕ್ಕರೆಯಿಂದ ಶಕ್ತಿಯನ್ನು ದೇಹಕ್ಕೆ ತೆಗೆದುಕೊಳ್ಳಲು ಆಗುವುದಿಲ್ಲ, ಯಾಕಂದ್ರೆ ಅಷ್ಟೊಂದು ಚಟುವಟಿಕೆ ದೇಹದಲ್ಲಿ ಇರುವುದಿಲ್ಲ ಚಟುವಟಿಕೆಗಳು. ಆಗ ಅದು ಶೇಖರಣೆ ಆಗ್ತಾ ಹೋಗ್ತದೆ ರಕ್ತದಿಂದ. ಇನ್ಸುಲಿನ್ ಅಂತ ಹೇಳುವ ಒಂದು ಹಾರ್ಮೋನ್ ಇದೆ, ಅದು ರಕ್ತದಿಂದ ತೆಗೆದು ದೇಹದಲ್ಲಿ ಅದನ್ನ ಶೇಖರಣೆ ಮಾಡ್ತಾ ಹೋಗ್ತದೆ. ಹೀಗೆ ಶೇಖರಣೆ ಆಗ್ತಾ ಹೋದಾಗೆ ಒಂದು ತೂಕದ ಅತಿಯಾದ ತೂಕದ ತೊಂದರೆ ಕಂಡು ಬರ್ತದೆ. ಆಮೇಲೆ ಅದು ಇತರ ತೂಕದ ತೊಂದರೆಯಿಂದಾಗಿ ಮತ್ತೆ ಚಟುವಟಿಕೆಗಳು ಇಲ್ಲದೆ ಇದ್ದಾಗ ಈ ಹಾರ್ಮೋನುಗಳಲ್ಲಿ ಕೂಡ ವ್ಯತ್ಯಾಸ ಕಂಡು ಬರುತ್ತದೆ. ಇರುವಂತಹ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ಮುಂದೊಂದು ದಿನ ಅದು ಮಧುಮೇಹದ ಕಾಯಿಲೆಗೆ ಕೂಡ ನಾಂದಿ ಆಗ್ಬಹುದು. ಇನ್ನೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು, ಈ ಎಣ್ಣೆಯ ಅಂಶ ಅಥವಾ ಜಿಡ್ಡಿನ ಅಂಶ ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಂತ, ಯಾವ ರೂಪದಲ್ಲಿ ಅದನ್ನ ಸೇವಿಸಬೇಕು? ಎಣ್ಣೆಯ ಅಂಶ ಮತ್ತು ಜಿಡ್ಡಿನ ಅಂಶ ನಾನು ಆಗ ಹೇಳಿದಾಗೆ ಅದು ನಮ್ಮ ಚಟುವಟಿಕೆಯ ಮೇಲೆ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ನಾವು ಈಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬಿನ ಅಂಶ ಅಂತ ಹೇಳಿದಾಗ ಅಷ್ಟು ಮೂರರಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ಸೇವಿಸಬೇಕಾದಂತದ್ದು ಕೊಬ್ಬಿನ ಅಂಶದ ಒಂದು ಆಹಾರ. ಇದು ಸಾಮಾನ್ಯವಾಗಿ ನಾವು ಈಗ ಹೇಳಿದ್ರೆ ಒಂದು ಅದನ್ನ ಒಂದು ಶೇಕಡಾವಾರು ಅಂಶದಲ್ಲಿ ಹೇಳಿದ್ರೆ ನಾವು ತಿನ್ನುವಂತಹ ಆಹಾರದಲ್ಲಿ ಈಗ ಸಕ್ಕರೆಯ ಪ್ರಮಾಣ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯ 10% ಮಾತ್ರ ನಾವು ಸಕ್ಕರೆಯನ್ನು ತಿನ್ಬೇಕಾಗ್ತದೆ. ಆಮೇಲೆ ಇನ್ನು ಈ ಕೊಬ್ಬಿನ ಅಂಶದ್ದು ಹೇಳುವಾಗ ಅದರಲ್ಲಿ ಕೂಡ ಹಾಗೆ ಒಂದು 10% ಅದರಷ್ಟು ಮಾತ್ರ ನಾವು ಈಗ ತಿನ್ನುವ ಆಹಾರದಲ್ಲಿ ಇಷ್ಟು ಶಕ್ತಿ ಸಿಗಬೇಕು ಪ್ರತಿದಿನ ಅಂತ ಇರ್ತದೆ. ಅದರಲ್ಲಿ ಬೇಕಾಗುವ ಇಷ್ಟು ಶೇಕಡ ಮಾತ್ರ ನಮ್ಗೆ ಕೊಬ್ಬಿನ ಅಂಶ ತೆಗೆದುಕೊಳ್ಬೇಕಾಗ್ತದೆ. ಶೇಕಡಾವಾರು ಅಂತ ಒಂದು ನಾವು ನೋಡಿದಾಗ ತಿನ್ನುವ ಪೂರ್ತಿ ದಿವಸದಲ್ಲಿ ತಿನ್ನುವಂತಹ ಆಹಾರದಲ್ಲಿ ಅಷ್ಟು ಶೇಕಡ ಮಾತ್ರ ನಾವು ಕೊಬ್ಬಿನ ಅಂಶವನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಇನ್ನು ಏನು ಅಂತಂದ್ರೆ ಹಾಗೂ ಒಂದು ಕರಿದಂತಹ ಆಹಾರ ಸೇವಿಸಬೇಕು ಅಂತ ಅನ್ಸಿದಾಗ ಅದು ಹೊರಗಡೆ ಕರಿದಂತಹ ಆಹಾರ ಪದಾರ್ಥದ ಬದಲು ಮನೆಯಲ್ಲಿ ಅದನ್ನ ಮಾಡಿ ನಾವು ಸೇವಿಸಿದ್ರೆ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ನಮ್ಗೆ ಗೊತ್ತಿರುವುದಿಲ್ಲ, ಒಂದೇ ಎಣ್ಣೆಯನ್ನು ತುಂಬಾ ಸಲ ಅದನ್ನ ಉಪಯೋಗಿಸಿ ಅದನ್ನೇ ಉಪಯೋಗಿಸಿ ಕರಿದಂತಹ ತಿಂಡಿಗಳನ್ನು ಮಾಡ್ತಾ ಇರ್ತಾರೆ. ಈ ಎಣ್ಣೆಯ ಪದಾರ್ಥ ಕೊಬ್ಬಿನ ಅಂಶ ಇರುವಂತಹ ಒಂದು ಎಣ್ಣೆಯನ್ನು ನಾವು ಎಷ್ಟು ಸಲ ಅದನ್ನ ಮರು ಬಳಕೆ ಮಾಡುತ್ತೇವೆ ಅಷ್ಟು ಅದು ದೇಹಕ್ಕೆ ಹಾಳು. ಹಾಗಾಗಿ ಅಂತಹ ಒಂದು ತಿನ್ನಬೇಕು ಕರಿದಂತಹ ಆಹಾರ ತಿನ್ಬೇಕು ಅಂತ ಅನ್ಸಿದ್ರೆ ಅದನ್ನ ಆದಷ್ಟು ನಾವು ಮನೆಯಲ್ಲಿ ತಯಾರಿಸಿ ಒಂದೇ ಸಲ ಅಥವಾ ಜಾಸ್ತಿ ಅಂದ್ರೆ 2 ಬಳಸಬಹುದು ಒಂದು ಎಣ್ಣೆಯನ್ನು, ಅದರಿಂದ ಜಾಸ್ತಿ ಬಳಸದೆ ಇರುವುದು ಆರೋಗ್ಯಕ್ಕೆ ಉತ್ತಮ. ಮರುಬಳಕೆ ಮಾಡಬಾರ್ದು ಕರಿದಂತಹ ಎಣ್ಣೆಯನ್ನು. ಹೌದು, ಈಗ ಲವಣಾಂಶ ಮುಖ್ಯವಾಗಿ ನಾವು ಉಪಯೋಗಿಸುವಂತಹದ್ದು ಈ ಸಾಲ್ಟ್ ಅಥವಾ ಕಾಮನ್ ಸಾಲ್ಟ್ ಇರುವಂತಹದ್ದು ಉಪ್ಪಿನ ಅಂಶ, ಇದು ಎಷ್ಟು ಬೇಕು ಎಷ್ಟು ಆದ್ರೆ ಹೆಚ್ಚಾಗ್ತದೆ? ಇದು ನಮ್ಮ ಶರೀರಕ್ಕೆ ಅತಿ ಅಗತ್ಯ. ಲವಣಾಂಶ ಯಾಕೆ ಬೇಕು ಅಂತಂದ್ರೆ ನಮ್ಮ ಮಾಂಸಖಂಡಗಳು, ಸ್ನಾಯುಗಳು ಇದರ ಒಂದು ಚಟುವಟಿಕೆಗೆ ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಒಂದು ಈ ಹೃದಯದ ಕಾರ್ಯಕ್ಕೆ ಕೂಡ ಅದು ಬೇಕು, ಆದ್ರೆ ಅತಿ ಆಗಬಾರದು. ಅತಿ ಆದ್ರೆ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಈಗ ನಾವು ಒಂದು ಗ್ರಾಮ್ ಲೆಕ್ಕದಲ್ಲಿ ತೂಕದ ಲೆಕ್ಕದಲ್ಲಿ ಹೇಳುದು ಅಂತ ಆದ್ರೆ ತೆಗೆದುಕೊಳ್ಳುವ ಒಂದು ಉಪ್ಪಿನ ಅಥವಾ ಲವಣದ ಅಂಶವು 2 ಜಾಸ್ತಿ ಇರದಷ್ಟು ನೋಡಿದ್ರೆ ಉತ್ತಮ. ಜಾಸ್ತಿ ಅಂತಂದ್ರೆ ಕೆಲವರಿಗೆ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತದೆ, ಕೆಲವರಿಗೆ ಕಡಿಮೆ ಅಂತ ಅನಿಸ್ತದೆ. ಇದ್ದದ್ರಲ್ಲಿ ಜಾಸ್ತಿ ಅಂತಂದ್ರೆ ಒಂದು 5 ತನಕ ಹೋಗ್ಬೋದು. 5 ಜಾಸ್ತಿ ಪೂರ್ತಿ ದಿವಸದಲ್ಲಿ ಉಪ್ಪಿನ ಅಂಶವನ್ನು ಅಥವಾ ಲವಣಾಂಶವನ್ನು ತಿನ್ನದಿದ್ರೆ ಉತ್ತಮ. ಸಾಮಾನ್ಯವಾಗಿ ಈಗ ಪಲ್ಯ ಸಾಂಬಾರುಗಳಿಗೆ ಅದನ್ನ ಬಳಕೆ ಮಾಡಲಾಗ್ತದೆ ಈಗಾಗ್ಲೇ. ಹೌದು ಹೌದು, ಹಾಗೆ ಪ್ರತ್ಯೇಕವಾಗಿ ಸೇವಿಸುವಂತಹ ಅಗತ್ಯ ಇಲ್ಲ. ಹೌದು, ಆದ್ರೆ ಕೆಲವೊಬ್ಬರಿಗೆ ಈಗ ಅನ್ನ ಅಥವಾ ಅನ್ನಕ್ಕೆ ಸಾರ್ ಹಾಕೊಳ್ತಾರೆ ಮತ್ತೆ ಪುನಃ ಅದ್ರ ಜೊತೆಗೆ ಅವರು ಉಪ್ಪಿನಂಶವನ್ನು ಅದರಲ್ಲಿ ಮತ್ತೆ ಸೇವಿಸ್ತಾರೆ. ಅಂತ ಒಂದು ಇದನ್ನ ಆದಷ್ಟು ನಾವು ಮಾಡದೇ ಇದ್ರೆ, ಅಂತ ಬಳಕೆಯನ್ನು ಮಾಡದೇ ಇದ್ರೆ ಉತ್ತಮ. ಯಾಕೆಂದ್ರೆ ತಿನ್ನುವಂತಹ ಎಲ್ಲಾ ಪದಾರ್ಥದಲ್ಲಿ ಉಪ್ಪಿನಂಶ ಇದ್ದೇ ಇರ್ತದೆ, ಮತ್ತೆ ಅದನ್ನ ಸೇರಿಸಿಕೊಳ್ಳುವಂತದ್ದನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಉತ್ತಮ. ಇನ್ನು ದೇಹಕ್ಕೆ ಬೇಕಾಗಿರುವಂತಹ ದ್ರವ ಆಹಾರ, ವಿಶೇಷವಾಗಿ ನೀರು, ಎಷ್ಟು ಪ್ರಮಾಣದಲ್ಲಿ ಬೇಕು, ಹೇಗೆ ಇದು? ನಮ್ಮ ದೇಹದಲ್ಲಿ ಇರುವಂತಹ ಅಂಶಗಳಲ್ಲಿ ನೀರೇ ಜಾಸ್ತಿ ಆಗಿರುವಂತದ್ದು. ಹೌದು, ನಾವು ದಿವಸಕ್ಕೆ ಈಗ ಕಡಿಮೆ ಅಂದ್ರೂ ಒಂದು 3 ಲೀಟರ್ ನೀರು ಕುಡಿಬೇಕು. 5 ಲೀಟರ್ ನೀರು ಕುಡಿದ್ರೆ ಅದು ಇದ್ದದ್ರಲ್ಲಿ ಉತ್ತಮ. ಆದ್ರೆ ಕೆಲವರು ನೀರಿನ ಅಂಶ ಕಡಿಮೆ ಕುಡಿತಾರೆ, ಕೆಲವರಿಗೆ ನೀರು ಕುಡಿಯುವುದಾಗುವುದಿಲ್ಲ. ನಾವು ಜ್ಯೂಸ್ ಕುಡಿತೇವೆ, ಇಲ್ಲ ಹಣ್ಣಿನ ರಸ ಕುಡಿತೇವೆ. ಆದರೆ ನೀರು ಎಷ್ಟು ಕುಡಿತೇವೆ ಅಷ್ಟು ದೇಹಕ್ಕೆ ಉತ್ತಮ. ಯಾಕೆಂದ್ರೆ ನೀರಿನ ಅಂಶ ನಮ್ಮ ದೇಹದಲ್ಲಿ ಒಂದು ಸಮತೋಲನವನ್ನು ಕಾಯ್ದಿರಿಸ್ತದೆ ಎಲ್ಲಾ ರೀತಿಯ ಕೆಲಸಗಳಿಗೆ. ಅಷ್ಟು ಮಾತ್ರವಲ್ಲದೆ ಈಗ ಯಾವುದೋ ಒಂದು ಬೇಡವಾದ ಅಂಶ ದೇಹದಲ್ಲಿದ್ರೆ ಅದನ್ನು ದೇಹದಿಂದ ಹೊರ ಹಾಕಲು ಕೂಡ ನೀರಿನ ಅಗತ್ಯ ಇದೆ ದೇಹದಲ್ಲಿ. ಹಾಗಾಗಿ ನೀರಿನ ಅಂಶ ಅತ್ಯಂತ ಅಗತ್ಯ. ಕಡಿಮೆ ಅಂದ್ರೆ ಒಂದು 3 ಲೀಟರ್ನಷ್ಟು ನೀರನ್ನು ಸೇವಿಸಲೇಬೇಕು. ನೀರು ಅಂದ ತಕ್ಷಣ ಯಾವ ರೀತಿಯ ನೀರು ಅಥವಾ ಹೇಗೆ ಕುಡಿಯುವಂತಹದ್ದು ಅಂತ? ಶುದ್ಧವಾದ ಕುಡಿಯುವ ನೀರು ಅಂತಂದ್ರೆ ಈಗ ಬೇರೆ ಬೇರೆ ಮೂಲಗಳಿಂದ ನೀರು ಬರುತ್ತದೆ, ಅದನ್ನು ನಾವು ಕುದಿಸಿ ಆರಿಸಿದ ನೀರು ಅತ್ಯಂತ ಉತ್ತಮ ದೇಹಕ್ಕೆ. ಇನ್ನು ಕೆಲವು ಬೇರೆ ಬೇರೆ ರೀತಿಯ ಈ ಏನು ನೀರನ್ನು ಶುದ್ಧೀಕರಣಗೊಳಿಸುವಂತಹ ಯಂತ್ರಗಳು, ವಾಟರ್ ಪ್ಯೂರಿಫೈಯರ್, ಈಗ ಹೆಚ್ಚಿನ ಮನೆಗಳಲ್ಲಿ RO ಅಂತ, ರಿವರ್ಸ್ ಆಸ್ಮೋಸಿಸ್ ಅಂತ ಒಂದು ತಂತ್ರಜ್ಞಾನ, ಅದನ್ನು ಬಳಸಿ ನೀರನ್ನು ಶುದ್ಧೀಕರಿಸುವಂತಹ ಒಂದು ಯಂತ್ರವನ್ನು ಅಳವಡಿಸಿಕೊಂಡಿರುತ್ತಾರೆ. ಆದರೆ ಅದರ ಅಗತ್ಯ ಎಲ್ಲಾ ತರಹದ ನೀರಿಗೆ ಇರುವುದಿಲ್ಲ. ಯಾಕೆಂತಂದ್ರೆ ನೀರಿನಲ್ಲಿ ಲವಣದ ಅಂಶ ಕೂಡ ಇರಬೇಕು. ನಾವು ಈಗ ಬೋರ್ವೆಲ್ನ ಕೊಳವೆ ಬಾವಿಯ ಮೂಲಕ ಬರುವಂತಹ ನೀರಿನಲ್ಲಿ ಇಂತಹ ಲವಣದ ಅಂಶಗಳು ಅತಿಯಾಗಿರುತ್ತವೆ, ಅಷ್ಟು ನಮ್ಮ ದೇಹಕ್ಕೆ ಬೇಕಾಗಿಲ್ಲ. ಅಂತಹ ಒಂದು ಮೂಲದಿಂದ ಬರುವಂತಹ ನೀರನ್ನು ಸೇವಿಸುವಂತಹವರು ಅದನ್ನ ನೀರಿನಿಂದ ಅದನ್ನು ತೆಗೆದು ಅದನ್ನು ಸೇವಿಸಿದ್ರೆ ಉತ್ತಮ. ಆದ್ರೆ ನಾವು ಕುದಿಸಿ ತಣಿಸಿದ ನೀರಿನಲ್ಲಿ ಅದು ಕುದಿಸುವಾಗ ಲವಣದ ಅಂಶ ತಳೆದಲ್ಲಿ ಸೇರಿಕೊಳ್ತದೆ. ಹಾಗಾಗಿ ಅಂತಹ ಒಂದು ತೊಂದರೆ ಇಲ್ಲ, ಎಲ್ಲರೂ ಅಂತಹ ಒಂದು ಯಂತ್ರವನ್ನು ಉಪಯೋಗಿಸಿ ನೀರನ್ನು ಸೇವಿಸಬೇಕು ಅಂತ ಇಲ್ಲ. ಆದ್ರೆ ಸೇವಿಸುವ ನೀರನ್ನು ಕುದಿಸಿ ಆರಿಸಿದ ನೀರು ಉತ್ತಮ. ಈಗ ಬೇರೆ ಬೇರೆ ವಿಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ನಮ್ಮ ಆಹಾರ ಹೇಗಿರಬೇಕು ಅಂತ. ಆಹಾರವನ್ನು ಸೇವಿಸುವಂತಹದ್ದು ಎಷ್ಟು ಮುಖ್ಯವೋ ಆಹಾರದ ತಯಾರಿಯೂ ಕೂಡ ಅಷ್ಟೇ ಮುಖ್ಯ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಹೌದು, ಆಹಾರದ ತಯಾರಿ ಈಗಿನ ಕಾಲದಲ್ಲಿ ಅತ್ಯಂತ ಒಂದು ಸಮಸ್ಯೆ ಬಂದಿರುವುದೇ ಆಹಾರದ ತಯಾರಿಯಲ್ಲಿ. ಯಾಕೆಂದರೆ ಹೆಚ್ಚಿನ ಮನೆಗಳಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಆಹಾರ ತಯಾರಿಕೆಗೆ ಸಮಯ ಇರುವುದಿಲ್ಲ, ಆಮೇಲೆ ಸರಿಯಾದ ರೀತಿಯಲ್ಲಿ ಆಹಾರ ತಯಾರಿಸುವುದಿಲ್ಲ. ಈಗ ಒಂದು ದಿನ ತಯಾರಿಸಿ ಇಟ್ಟು ಅದನ್ನು ಶೀತಲ ಯಂತ್ರ ಅಂದ್ರೆ ರೆಫ್ರಿಜರೇಟರ್ನಲ್ಲಿ ಇಡ್ತಾರೆ, ಫ್ರಿಡ್ಜ್ಗಳಲ್ಲಿ ಇಡ್ತಾರೆ, ದಿವಸಗಟ್ಟಲೆ ಅದನ್ನು ತೆಗಿತಾರೆ, ಅದನ್ನ ಬಿಸಿ ಮಾಡ್ತಾರೆ, ಅದನ್ನ ತಿಂತಾರೆ. ನಾವು ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನು ಆಗಲೇ ತಯಾರಿಸಿ ಆಗಲೇ ಸೇವಿಸಿದ್ರೆ ಉತ್ತಮ. ಈ ತರ ತುಂಬಾ ದಿವಸ ಅದನ್ನು ನಾವು ಎಷ್ಟು ಅದನ್ನು ಕುದಿಸುತ್ತಾ ಅಥವಾ ಮತ್ತೆ ಮತ್ತೆ ಮರುಬಳಕೆ ಮಾಡ್ತಾ ಹೋಗ್ತೇವೆ ಅಷ್ಟು ಆಹಾರದಲ್ಲಿರುವ ಪೋಷಕಾಂಶವು ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಆಹಾರವನ್ನು ತಯಾರಿಸುವ ರೀತಿ ಕೂಡ ಹಾಗೆ, ಈಗ ಅರ್ಧ ಅದನ್ನು ಒಂದು ಬೇಯಿಸಿ ಇಡ್ತಾರೆ, ಆಮೇಲೆ ಮತ್ತೆ ಪುನಃ ಅದನ್ನ ಮಾಡ್ತಾರೆ, ಆ ತರ ಎಲ್ಲ ಅವರ ಅನುಕೂಲತೆಗಳಿಗೆ ಆಗೋತರ ಮಾಡಿಕೊಳ್ತಾ ಇರ್ತಾರೆ. ಇದರಿಂದ ಪ್ರತಿ ಸಲ ನಾವು ಆಹಾರದ ಪೋಷಕಾಂಶವನ್ನು ಕಡಿಮೆ ಮಾಡ್ತಾ ಬರ್ತೇವೆ ಹೀಗೆ ಮಾಡಿದಾಗ. ಅದಕ್ಕೋಸ್ಕರ ಇಂತಹ ಒಂದು ಪ್ರತಿ ದಿನದ ಆಹಾರವನ್ನು ಆದಷ್ಟು ಅದೇ ದಿವಸ ತಯಾರಿಸಿ ಅದೇ ದಿವಸ ಸೇವಿಸಿದ್ರೆ ಉತ್ತಮ. ಇನ್ನು ಏನಾಗಿದೆ ಅಂತಂದ್ರೆ ಈ ಕೆಲಸದ ಒತ್ತಡ, ಸಮಯದ ಅಭಾವದಿಂದಾಗಿ ಮತ್ತು ಈ ಬರುವ ಅನೇಕ ಜಾಹೀರಾತುಗಳಿಂದಾಗಿ ಮತ್ತು ಈ ಸೂಪರ್ ಮಾರ್ಕೆಟ್ಗಳು ಏನ್ ಬಂದಿದೆ ಈಗ, ಇದರಲ್ಲಿ ರೆಡಿ ಟು ಈಟ್ ಫುಡ್, ಸಂಸ್ಕರಿಸಿದ ಆಹಾರ ತರುವುದು, ಅದನ್ನ ಬಿಸಿ ಮಾಡುವುದು, ತಿನ್ನುವುದು, ಇಂತಹ ಆಹಾರಗಳ ಲಭ್ಯತೆ ಜಾಸ್ತಿ ಆಗಿದೆ. ಹಾಗಾಗಿ ಅಂತಹ ಆಹಾರಗಳ ಬಳಕೆಗೆ ಜನರು ಜಾಸ್ತಿ ವಾಲಿಕೊಳ್ತಾ ಇದ್ದಾರೆ. ಆಮೇಲೆ ಬರುವಂತಹ ಜಾಹೀರಾತುಗಳು ಕೂಡ ಅದೇ ತರ ಇರ್ತವೆ. ಯಾಕೆ ಅಂತಂದ್ರೆ ಇದರಲ್ಲಿ ಎಲ್ಲಾ ನಾವು ಪೋಷಕಾಂಶಗಳನ್ನು ಅದರಲ್ಲಿ ಇರಿಸಿದ್ದೇವೆ, ಅದರಲ್ಲಿ ಪೋಷಕಾಂಶ ಸಿಗುತ್ತದೆ ಅಂತ. ಆದ್ರೆ ಒಂದು ಜನರು ನೆನ್ಪಿಟ್ಟುಕೊಳ್ಬೇಕು ಏನು ಅಂತಂದ್ರೆ, ಯಾವತ್ತು ಆಹಾರವನ್ನು ನಾವು ಸಂಸ್ಕರಣೆಗೆ ಒಳಪಡಿಸುತ್ತೇವೆ ಆಗ ಅದರಲ್ಲಿರುವ ಪೋಷಕಾಂಶಗಳು ನಾಶ ಆಗಿಯೇ ಆಗುತ್ತವೆ. ಎಷ್ಟು ಸಂಸ್ಕರಿಸಿದ ಆಹಾರ ಅಷ್ಟು ಕಡಿಮೆ ಅದರಲ್ಲಿ ಪೋಷಕಾಂಶಗಳ ಮಟ್ಟ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈಗ ಸಮಯದ ಅಭಾವ ಮತ್ತು ಲಭ್ಯತೆ ಸುಲಭವಾಗಿ ಸಿಗುತ್ತದೆ. ಈಗ ಮುಂಚೆ ಆದ್ರೆ ಕಷ್ಟ ಇತ್ತು. ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸಂಸ್ಕರಿಸಿದ ಆಹಾರ ಲಭ್ಯ ಇದೆ. ಪೇಟೆಗಳಲ್ಲಿ ಮಾತ್ರವಲ್ಲ, ಹಳ್ಳಿಗಳಲ್ಲೂ ಸಿಗುತ್ತದೆ ಈಗ. ಹಾಗಾಗಿ ಅಂತಹ ಆಹಾರದ ಉಪಯೋಗ ಜಾಸ್ತಿ ಆಗಿದೆ. ಅದರಿಂದಾಗಿ ತುಂಬಾ ಆರೋಗ್ಯದ ಸಮಸ್ಯೆ ಕಾಣಿಸುತ್ತಾ ಇದೆ ಈಗ. ಇನ್ನೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು, ಕಾಲಕ್ಕೆ ಸರಿಯಾಗಿ ನಮ್ಮ ಆಹಾರ ಕ್ರಮ ಇರಬೇಕು ಅಂತ, ಅಥವಾ ಋತುಚರ್ಯ ಅಂತ ಆಯುರ್ವೇದದಲ್ಲಿ ಹೇಳುವಂತಹದ್ದು, ಇದರ ಒಂದು ವಿಶೇಷತೆಯ ಬಗ್ಗೆ ಹೇಳಿ. ಹೌದು, ಈಗ ಇದಕ್ಕೆ ಏನು ಅಂತಂದ್ರೆ, ಪ್ರತಿ ಆಯಾಯ ಕಾಲಕ್ಕೆ ಸರಿಯಾಗಿ ಪ್ರಕೃತಿ ದತ್ತವಾದ ಆಹಾರಗಳು ಬೆಳೆಯುತ್ತವೆ. ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಯಾವ ಕಾಲಕ್ಕೆ ಬೇಕು. ಈಗ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಸ್ವಲ್ಪ ಬೇಕಾಗ್ತದೆ. ಆಮೇಲೆ ಅದು ಯಾಕೆಂದ್ರೆ ದೇಹ ಅದು ಒಣಗ್ತದೆ, ಒಣಗದೆ ಇರೋ ತರ ಕೊಬ್ಬಿನಾಂಶ ಸ್ವಲ್ಪ ಇರುವಂತಹ ಆಹಾರ. ಆಮೇಲೆ ಶೀತದಿಂದ ನಮ್ಮನ್ನು ರಕ್ಷಿಸುವಂತಹ ಆಹಾರಗಳು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು ಬೆಳೀತದೆ. ಆ ತರಕಾರಿಗಳನ್ನು ಮತ್ತೆ ಹಣ್ಣುಗಳನ್ನು ಎಷ್ಟು ನಮಗೆ ಸಾಧ್ಯವೋ ಅಷ್ಟು ನಾವು ಉಪಯೋಗಿಸಬೇಕು. ಮಳೆಗಾಲದಲ್ಲೂ ಕೂಡ ಹಾಗೆ ಆಯಾಯ ಕಾಲಕ್ಕೆ ಸರಿಯಾಗಿ ಪ್ರಕೃತಿ ದತ್ತವಾಗಿ ದೊರಕುವಂತಹ ಆಹಾರಗಳ ಉಪಯೋಗವನ್ನು ನಾವು ಮಾಡಬೇಕು. ಇದಕ್ಕೆ ಕೂಡ ನಾನೀಗ ಇದರ ಮುಂಚೆ ಹೇಳಿದಂತಹ ಒಂದು ಇದನ್ನ ಮತ್ತೆ ನಾನು ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಮತ್ತೆ ಬರುವಂತದ್ದು, ಈಗ ನಮ್ಮ ತಂತ್ರಜ್ಞಾನ ಬೆಳೆದಿರೋ ಕಾರಣ ಬೇರೆ ಯಾವುದೋ ಕಾಲದಲ್ಲಿ ಒಂದು ಈಗ ಬೇಸಿಗೆಯಲ್ಲಿ ಬೆಳೆಯುವಂತಹ ಯಾವುದೋ ಒಂದು ಹಣ್ಣನ್ನು ನಾವು ಸಂಸ್ಕರಿಸಿ ಸಂರಕ್ಷಿಸಿ ಅದನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲೂ ಸೇವಿಸುವ ಹಾಗೆ ಈಗ ತಂತ್ರಜ್ಞಾನ ಬೆಳೆದಿದೆ. ಹಾಗಾಗಿ ಆ ಆಹಾರ ಸಿಗ್ತದೆ. ಯಾವುದೋ ಒಂದು ಆಹಾರ ನಮ್ಗೆ ಇಷ್ಟ ಆಯ್ತು, ಈ ಹಣ್ಣೇ ನನ್ಗೆ ಇಷ್ಟ, ಅದು ನಮ್ಗೆ ವರ್ಷ ಪೂರ್ತಿ ದೊರಕುತ್ತಾ ಇದೆ. ಯಾಕೆ ಅಂದ್ರೆ ಆತರ ತಂತ್ರಜ್ಞಾನ ಬೆಳೆದಿದೆ, ಅದರ ಸೇವನೆಯನ್ನು ಮಾತ್ರ ಮಾಡ್ತೇವೆ. ಪ್ರಕೃತಿ ದತ್ತವಾಗಿ ಆಯಾಯ ಕಾಲಕ್ಕೆ ಬೆಳೆಯುವಂತಹ ಆಹಾರದ ಸೇವನೆ ಈ ಒಂದು ಕಾರಣದಿಂದಾಗಿ ಕಡಿಮೆ ಆಗ್ತಾ ಇದೆ. ಎಲ್ಲಾ ಋತುಗಳಿಗೆ ಬೆಳೆಯುವಂತಹ ಆಹಾರದ ಬದಲು ಯಾವುದೋ ಒಂದು ಕಾಲದಲ್ಲಿ ಬೆಳೆಯುವಂತಹ ಆಹಾರವನ್ನು ನಾವು ಸಂಸ್ಕರಿಸಿ ಇಲ್ಲ ಅದನ್ನು ಸಂರಕ್ಷಿಸಿ ವರ್ಷ ಪೂರ್ತಿ ಉಪಯೋಗಿಸ್ತೇವೆ. ಯಾಕಂದ್ರೆ ನಮ್ಗೆ ಯಾವುದೋ ಒಂದು ಆಹಾರ ಇಷ್ಟ ಆಗಿರ್ಬೋದು. ಹಾಗೆ ಮಾಡಿದಾಗ ನಮ್ಮ ಆಹಾರದ ವೈವಿಧ್ಯತೆ ಮತ್ತೆ ಆಯಾಯ ಋತುಗಳಿಗೆ ಸರಿಯಾಗಿ ಬೇಕಾಗುವಂತಹ ಪೋಷಕಾಂಶಗಳು ದೇಹದಲ್ಲಿ ಕಡಿಮೆ ಆಗ್ತದೆ. ಆಮೇಲೆ ಈಗ ನೀವು ಪ್ರೋಟೀನ್ ನ ಬಗ್ಗೆ ಪ್ರಸ್ತಾಪ ಮಾಡುವಾಗ ಹೇಳಿರಿ, ಮೊಳಕೆ ಬರಿಸಿದ ಕಾಳು ಕೂಡ ಬಹಳಷ್ಟು ಉಪಯುಕ್ತವಾಗ್ತದೆ ಅಂತ ಹೇಳಿ. ಹೀಗೆ ಈ ಆಹಾರದಲ್ಲಿರುವಂತಹ ಪೋಷಕಾಂಶದ ಒಂದು ನಷ್ಟ ಆಗದ ಹಾಗೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬಹುದು? ಈಗ ಕಾಳುಗಳನ್ನು ಬಹಳಷ್ಟು ನಾವು ಸೇವಿಸ್ತೇವೆ. ಆದ್ರೆ ಕಾಳುಗಳನ್ನು ಯಾವ ರೀತಿ ಸೇವಿಸುತ್ತೇವೆ ಅಂತ ಹೇಳುವುದು ಕೂಡ ಅತಿಯಾದ ಒಂದು ಮುಖ್ಯವಾದ ಅಂಶ. ಈಗ ಕಾಳುಗಳನ್ನು ಮೊಳಕೆ ಬರಿಸಿ ಅದನ್ನು ಹಾಗೆ ಬೇಯಿಸದೆ ಹಸಿಯಾಗಿ ಸೇವಿಸಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಸೇರಿಕೊಳ್ತದೆ. ಅದರ ಮತ್ತಿನ ಒಂದು ಏನು ಇದೆ ಅಂತಂದ್ರೆ, ನಾವು ಅದನ್ನ ಬೇಯಿಸಿ ಯಾವ ರೀತಿ ಬೇಯಿಸುತ್ತೇವೆ, ಈಗ ಅದನ್ನು ನೀರಿನಲ್ಲಿ ಕುದಿಸಿ ಬೇಯಿಸಿದ್ರೆ ಆ ನೀರಿನ ಅಂಶವನ್ನು ಕೂಡ ನಾವು ಸೇವಿಸಬೇಕು. ಯಾಕಂದ್ರೆ ಅದನ್ನ ಬೇಯಿಸಿದಂತಹ ನೀರಿನಲ್ಲಿ ಅದರ ಪೋಷಕಾಂಶಗಳು ಇರುತ್ತದೆ. ಅತ್ಯಂತ ಉತ್ತಮವಾದದ್ದು ಯಾವುದು ಅಂತಂದ್ರೆ ಅದನ್ನ ಹಬೆಯಲ್ಲಿ ಏನು ಬೇಯಿಸುತ್ತೇವೆ, ಹಾಗೆ ಬೇಕಾದ್ರೆ ಬೇಯಿಸಿ ತಿನ್ಬಹುದು. ಆದ್ರೆ ಮೊಳಕೆ ಬರಿಸಿದ ಕಾಳುಗಳನ್ನು ಹಾಗೆ ಹಸಿಯಾಗಿ ಸೇವಿಸಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಸಿಗುತ್ತದೆ. ಇದನ್ನ ಅಂದ್ರೆ ಹಸಿಯಾಗಿ ಹಾಗೆ ತಿನ್ಬಹುದು, ಇಲ್ಲ ಅದನ್ನ ನಾವು ಕೋಸಂಬರಿ ಅಂತ ಏನ್ ಹೇಳ್ತೇವೆ ಆತರ ಮಾಡಿಕೊಂಡು ಬೇಕಾದ್ರೂ ತಿನ್ಬಹುದು. ಬೇರೆ ಇದ್ರಲ್ಲಿ ಕೆಲವರಿಗೆ ಅಂದ್ರೆ ತಿನ್ನುವ ಆಹಾರದಲ್ಲಿ ಆರೋಗ್ಯಕರವಾಗಿರುವ ಆಹಾರ ಹೌದು, ಆದ್ರೆ ರುಚಿಕರವಾಗಿರುವುದು ಕೂಡ ಅಷ್ಟೇ ಉತ್ತಮ. ಯಾಕೆಂದ್ರೆ ತಿನ್ನುವಾಗ ನಮ್ಗೆ ರುಚಿಕರವಾದ ಆಹಾರ ತಿಂದ್ರೆ ಮನಸ್ಸಿಗೆ ಒಂದು ಸಂತೋಷ ಇರ್ತದೆ, ಅದು ಕೂಡ ಅತ್ಯಂತ ಮುಖ್ಯ. ಯಾಕೆಂದ್ರೆ ದೈಹಿಕ ಆಹಾರದ ಜೊತೆಗೆ ಈ ಮಾನಸಿಕ ಆರೋಗ್ಯ ಕೂಡ ಅತ್ಯಂತ ಅಗತ್ಯವಾದದ್ದು. ಹೌದು. ಇನ್ನೊಂದು ವಿಚಾರ, ಈಗ ಹಣ್ಣು ಮತ್ತು ತರಕಾರಿಯ ಬಳಕೆಗೆ ಮೊದಲು ಚೆನ್ನಾಗಿ ತೊಳೆಯಿರಿ ಅಂತ ಹೇಳುವಂತಹದ್ದು, ಇದರ ಒಂದು ಸ್ವಚ್ಛತೆಯ ಒಂದು ಅಗತ್ಯ ಏನು? ಯಾಕೆ ಅಂತಂದ್ರೆ ಈಗ ನಾವು ಬೆಳೆಗಾರರು ಯಾವುದೇ ಹಣ್ಣನ್ನು ಇಲ್ಲ ತರಕಾರಿಯನ್ನು ಬೆಳೆಸುವಾಗ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೀಟನಾಶಕಗಳಿರ್ಬೋದು. ಯಾಕೆಂದ್ರೆ ಯಾವುದೇ ತರಕಾರಿ ಇಲ್ಲ ಹಣ್ಣು ಬೆಳೆಯುವಾಗ ಅದಕ್ಕೆ ಕೀಟಬಾಧೆ ಇದ್ದೇ ಇರುತ್ತದೆ. ಅದನ್ನು ತಡೆಯಲು ಅವರು ಕೀಟನಾಶಕಗಳನ್ನು ಸಿಂಪಡಿಸಿರುತ್ತಾರೆ. ಅದನ್ನ ನಾವು ತೆಗೆದೇ ತಿನ್ಬೇಕು, ಇಲ್ಲ ಅಂದ್ರೆ ಆ ಕೀಟನಾಶಕಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ತವೆ. ಇದು ಒಂದು. ಇಲ್ಲ ಅದು ಬೇರೆ ಯಾವ್ದ್ಯಾವ್ದೋ ಕಡೆಯಿಂದ ಬರ್ತಾ ಇರ್ತದೆ, ಅದನ್ನ ಸಾಗಿಸುವಾಗ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಇರ್ಬೋದು, ಇಲ್ಲ ಬೇರೆ ಬೇರೆ ಆರೋಗ್ಯಕ್ಕೆ ಹಾನಿಕರವಾದ ಅಂಶಗಳು ಮೇಲೆ ಸೇರಿಕೊಂಡಿರ್ತವೆ. ಅದಕ್ಕೋಸ್ಕರ ನಾವು ತಿನ್ನುವಂತಹ ತರಕಾರಿಗಳನ್ನು ಇಲ್ಲ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಸೇವಿಸಬೇಕು. ಇಲ್ಲ ಅಂತಂದ್ರೆ ನಾವು ತಿನ್ನುವಂತಹ ಹಣ್ಣು ಇಲ್ಲ ತರಕಾರಿ ಆರೋಗ್ಯದ ಬದಲು ನಮಗೆ ಅನಾರೋಗ್ಯವನ್ನೇ ಕೊಡುವ ಸಾಧ್ಯತೆಗಳು ಇದೆ. ಕೊನೆಯ ಪ್ರಶ್ನೆ ಅಂತಂದ್ರೆ, ಈ ಆಹಾರವನ್ನ ಸೇವಿಸುವಂತಹ ಒಂದು ಕ್ರಮ, ಇತ್ತೀಚಿನ ವರ್ಷಗಳಲ್ಲಿ ಟಿವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಆಹಾರವನ್ನು ಸೇವಿಸುವಂತಹ ಒಂದು ಕೆಟ್ಟ ಪ್ರವೃತ್ತಿಯು ಕೂಡ ಬೆಳೀತಾ ಇದೆ, ಈ ಹಿನ್ನೆಲೆಯಲ್ಲಿ ಹೇಳಿ. ಹೌದು, ಮುಖ್ಯವಾಗಿ ನಾವು ಈ ಒಂದು ಅಭ್ಯಾಸ ಏನಿದೆ, ಈ ಪ್ರವೃತ್ತಿ ಏನಿದೆ, ಅದನ್ನ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ, ನಾವು ಎಷ್ಟು ಆಹಾರ ಸೇವಿಸ್ತಾ ಇದ್ದೇವೆ, ಯಾವ ಆಹಾರ ಸೇವಿಸ್ತಾ ಇದ್ದೇವೆ ಅದು ನಮ್ಮ ಗಮನದಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ನಮ್ಮ ಗಮನ ಪೂರ್ತಿಯಾಗಿ ಈಗ ಮಕ್ಕಳಿಗೆ ಇರ್ಬೋದು, ನಾವು ಹೆಚ್ಚಾಗಿ ನೋಡಿದ್ದೇವೆ ಮಕ್ಕಳನ್ನ ಟಿವಿ ಮುಂದೆ ಕೂರಿಸ್ತಾರೆ, ಅವರಿಗೆ ಟಿವಿಯಲ್ಲಿ ಏನೋ ಒಂದು ಕಾರ್ಟೂನ್ ಹಾಕಿ ಕೊಡ್ತಾರೆ, ಅವರ ಮುಂದೆ ಪ್ಲೇಟ್ ಇರ್ತಾರೆ, ಯಾಕೆಂದ್ರೆ ಮಕ್ಕಳು ತಿನ್ನುವುದಿಲ್ಲ ಅಂತ. ಆತರ ಒಂದು ಕಾರಣಕ್ಕೋಸ್ಕರ ಹೀಗೆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ತಾರೆ. ಇದರಿಂದ ಏನಾಗ್ತದೆ, ಅವರು ಏನು ತಿಂತಾ ಇದ್ದಾರೆ, ಆಮೇಲೆ ಎಷ್ಟು ತಿಂತಾ ಇದ್ದಾರೆ, ಅತಿಯಾದ ಆಹಾರದ ಸೇವನೆಯು ಆಗುವ ಒಂದು ತುಂಬಾ ಸಾಧ್ಯತೆಗಳಿದೆ. ಇದರಿಂದಾಗಿ ನಮ್ಮ ಗಮನ ಎಲ್ಲ ಟಿವಿ ಮೇಲೆ ಇರ್ತದೆ, ತಿನ್ನುವ ಆಹಾರದ ಮೇಲೆ ಇರುವುದಿಲ್ಲ. ಆಹಾರ ಅತಿಯಾಗಿ ತಿನ್ಬಹುದು ಅಥವಾ ತಿನ್ನದೇನೋ ಇರ್ಬೋದು, ಟಿವಿ ನೋಡ್ತಾನೆ ಇರ್ತಾರೆ, ತಿನ್ನುವುದೇ ಇಲ್ಲ. ಹೀಗಾಗಿ ಪೋಷಕಾಂಶಗಳ ಕೊರತೆ ಅಥವಾ ಅತಿಯಾದ ಆಹಾರದ ಸೇವನೆ ಎರಡಕ್ಕೂ ಕೂಡ ಈ ತರ ತಿನ್ನುವುದು ಕಾರಣ ಆಗ್ತದೆ. ಅಷ್ಟು ಮಾತ್ರವಲ್ಲದೆ ನಾವು ತಿನ್ನುವ ಆಹಾರವನ್ನು ನಾವು ಆಹ್ಲಾದಿಸ್ಬೇಕು. ಹಾಗೆ ತಿಂದಾಗ ಮಾತ್ರ ಅದು ನಮ್ಗೆ ದೈಹಿಕ ಅಂದ್ರೆ ಹೊಟ್ಟೆ ತುಂಬುತ್ತದೆ, ಅದರ ಜೊತೆಗೆ ಮನಸ್ಸಿಗೆ ಕೂಡ ಒಂದು ನೆಮ್ಮದಿ ಇರ್ತದೆ. ಆದ್ರೆ ಹೀಗೆ ಟಿವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಅಂದ್ರೆ ಯಾಕೋ ತಿನ್ಬೇಕು ಅಂತ ತಿಂತಾರೆ. ಆಹಾರ ಯಾವತ್ತು ಮನಸ್ಸಿಗೆ ಮತ್ತು ಹೊಟ್ಟೆಗೆ ಎರಡಕ್ಕೂ ಸಮಾಧಾನ ಕೊಡುವಂತದ್ದು. ಆದ್ರೆ ಹೀಗೆ ಮಾಡಿದಾಗ ಏನಾಗ್ತದೆ, ಇದು ಒಂದು ಕೆಲಸ, ಆಹಾರ ತಿನ್ನುವುದು ಒಂದು ಕೆಲಸ ಅಂತ ತಿಂತೇವೆ ನಾವು. ಅದರಿಂದ ಸಿಗುವ ಲಾಭಗಳು ಅಂದ್ರೆ ಪೋಷಕಾಂಶಗಳು ಮತ್ತು ಆಹ್ಲಾದ ಆರೋಗ್ಯದ ಒಂದು ಏನು ಲಾಭಗಳಿದೆ ಅದು ತುಂಬಾ ಕಡಿಮೆ ಆಗ್ತದೆ ಈ ತರ ಮಾಡೋದ್ರಿಂದ. ಅಂದ್ರೆ ಆಹಾರ ಸೇವನೆ ಎನ್ನುವಂತಹದ್ದು ಕೈ ಬಾಯಿಯ ಕೆಲಸ ಮಾತ್ರ ಅಲ್ಲ, ಅದು ಮಾನಸಿಕವಾಗಿಯೂ ಕೂಡ ಅದಕ್ಕೊಂದು ಸಿದ್ಧತೆ ಬೇಕು ಅಂತ. ಹೌದು ಹೌದು, ದೇಹಕ್ಕೆ ನಾವೇ ನೋಡಿರ್ಬೋದು, ಈಗ ಎಷ್ಟೊಂದು ಸಲ ನಮ್ಗೆ ಏನೋ ಬೇಜಾರಾಗ್ತಾ ಇದೆ ಅಂತಂದಾಗ ಆಹಾರವನ್ನು ತಯಾರಿಸುವುದು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ, ಮತ್ತೆ ಒಂದು ರುಚಿಕರವಾದ ಆಹಾರವನ್ನು ಸೇವಿಸುವುದು ಕೂಡ ಹೊಟ್ಟೆಯ ಜೊತೆಗೆ ಮನಸ್ಸಿಗೂ ಒಂದು ನೆಮ್ಮದಿ ಕೊಡ್ತದೆ. ಅದು ಒಂಥರ ಲವಲವಿಕೆ ಬರ್ತದೆ, ಓಕೆ ನಾನು ಒಂದು ಚೆನ್ನಾಗಿರುವ ಆಹಾರ ಇವತ್ತು ಸೇವಿಸಿದೆ, ಇದರಿಂದ ನನ್ಗೆ ಒಂಥರ ಖುಷಿ ಆಗ್ತದೆ ಆಗಿಂದ ಆಹಾರ. ಹಾಗಾಗಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಕೂಡ ಇದು ಅತಿ ಅಗತ್ಯ. ಈ ತರ ಒಂದು ತಿನ್ನುವ ಆಹಾರವನ್ನು ಶ್ರದ್ಧೆಯಿಂದ ತಿನ್ಬೇಕು, ಅದು ಒಂದು ನಾವು ಏನೋ ಮಾಡಬೇಕಾದ ಕೆಲಸ ಕರ್ತವ್ಯ ಅದಕ್ಕೋಸ್ಕರ ತಿಂತಾ ಇದ್ದೇವೆ ಅಂತ ತಿನ್ನುವುದು, ಬೇರೆಲ್ಲೋ ಗಮನ ಇಟ್ಟುಕೊಂಡು ತಿನ್ನುವುದು, ಸೇವಿಸುವ ಆಹಾರದಿಂದ ಆಗುವಂತಹ ಪ್ರಯೋಜನವನ್ನು ಕಡಿಮೆ ಮಾಡುತ್ತದೆ. ಬಹಳ ಸಂತೋಷ ಡಾಕ್ಟರ್ ದಿವ್ಯಾ ದೋಸೆಮನೆಯವರೇ, ನಮ್ಮ ಆಹಾರ ನಮ್ಮ ಆರೋಗ್ಯ ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ದೀರಿ. ನಮ್ಮ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಆಹಾರವನ್ನ ಯಾವ ರೀತಿ ನಾವು ರೂಪಿಸಿಕೊಳ್ಳಬೇಕು ಎನ್ನುವ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನ ನೀಡಿದಿರಿ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ನಮ್ಮ ಆಹಾರ ನಮ್ಮ ಆರೋಗ್ಯ ಈ ಕುರಿತು ಬಂಟ್ವಾಳ ತಾಲೂಕಿನ ನರಿಂಗಾನದ ಡಾಕ್ಟರ್ ದಿವ್ಯಾ ದೋಸೆಮನೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್.

ಕಣ್ಣು ಮೀಡುವರಮ್ಮ ಆಡು ಹೋದಲ್ಲೇ ಮಕ್ಕಳು ಆಡಿಕುಂಬುವರು ನೋಡಮ್ಮ. ಇದುವರೆಗೆ ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ದೇವರನಾಮ ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.